ದೊರಸೇನಿ. ನಾನ್ ನೋಡ ದಂಡ ಮಹತ್ವ ಅಲ್ಲ, ನಾನ್ ನೋಡ ಜಗತ್ತ ದಂಡ ಆಗಬಹುದು. ಕೊರವಂಜಿ ನೋಡಿ ಜಗತ್ತಿನ ದಂಡ ಆಗ್ತೈತತ್ತ. ಜಗತ್ತಿ ಯಾರ ದಂಡ ಆಗ್ಬಹುದು? ನಮ್ ಪರಮಾತ್ಮರಿಂದ ಹೌದಲ್ಲ. ಅಂದ ಮೇಲೆ ಪರಮಾತ್ಮ ಹೌದೇನು? ತಗೋರಿ ಏವಾ ಏನಮ್ಮ ಕೊರವಂಜಿ ಇವ್ರಿಗೆ ಪರಮಾತ್ಮರನ್ನು ಬಗಲಾಗಿ ಏನೈತಿ? ಕೂಸದ ಕೂಸದ ಹೌದಲ್ಲ. ಮತ್ತೇನ ಅಪ್ಪ ಆಡುತ್ತಾನ ಮಾಡಬಾರ್ದು ನೋಡಮ್ಮ. ನಮ್ ನಿನಗ ಸಮಸ್ಯೆ ಬಂದ್ರ ಮತ್ತ ಮಾತಾಡ್ಸೋಣ ನಡಿಯಮ್ಮ. ನಾಡ್ರಿ ಅಮ್ಮ ಕೊರವಂಜಿ ಏಕ್ ಕೊರವಂಜಿ ಏಕ್ ಕೊರವಿ ದೂತೆ. ಆ ಕೊರವಂಜಿನ ಎಲ್ಲಿ ತಂದಿ ನೋಡು, ಅಲ್ಲೇ ಬಿಟ್ಟು ಬರಗು. ಏ ಕೊರವಂಜಿ ಸೆಕಿನ ಹಾಕಿದ್ದಾಳೆ ಅವಳು, ಹಂಗ ಕೂತಿಯಲ್ಲ. ಯಾಕ ಅಲ್ಲ, ಯಾರ ಮುಂದ ನಿಂತೀನಿ, ಯಾರ ಮುಂದ ಮಾತಾಡ್ತೀನಿ ಅಂದ್ರೆ ಖಬರ್ ಆಯ್ತ ನಿನಗೆ? ಯಾಕಮ್ಮ ಅಲ್ಲ, ನಮ್ಮ ಅವ್ವಾರ ಅಂದ್ರೆ ಯಾರ? ಯಾರ ದ್ವರ್ಶಾನಿ ಅವ್ರ? ಹೌದಮ್ಮ. ಅಲ್ಲ ಅಂತವ್ರ ಮುಂದ ಸುಮ್ ಕಪಾಣ ಕೂತಿ. ಅಲ್ಲ ದೂತೆ, ನಿಮ್ ದ್ವರ್ಶಾನಿ ಮಾತಾಡೋ ಪದ್ಧತಿ ಏನು? ಅಲ್ಲ ನೀ ಪದ್ಧತಿ ಅಲ್ಲ ಹೇಳು. ಈಗಿ ಪದ್ಧತಿ ಅಂದ್ರೆ ಏನು? ಏನು ಏನ್ ಕೊಟ್ರೆ ಮಾತಾಡ್ತಾ ಮತ್ತ ಏನಮ್ಮ? ಈಗಮ್ಮ ನೀ ಅಂದ್ರೆ ಏನು ಅರ್ಥಗಿಂದ ಹೇಳು. ಬಿಡಿ ಮುತ್ತು ಮರದಲ್ಲಿ ತರಿಸ ಆತ್ಮೀಯ ಕೇಳುಗರೆ, ಇದುವರೆಗೆ ಕಿಸರಮಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಮೂಡಿ ಬಂತು. ಇದನ್ನು ಪ್ರಸ್ತುತಪಡಿಸಿದವರು ನಾವಲ್ಗೆ ಶ್ರೀಶೈಲ ಚನ್ನಪ್ಪ ಪಟ್ಟಣಶೆಟ್ಟಿ ಹಾಗೂ ತಂಡದವರು. ಈಗ ಕೇಳೋಣ ಭಜನಾ ಪದಗಳನ್ನು ವಿಜಯಪುರದ ಶಿವಪುತ್ರಯ್ಯ ಚನ್ನಕಾಳಿಮಠ್ ಹಾಗೂ ತಂಡದವರಿಂದ. ಕಾಲಿ ವಿಧಿ ವಿಧಿ ವಿಡಿದಿರುತ್ತೆ ಅಜ್ಞಾನಿ ಅಲ್ಲವೇ ನೀ ಜೀವನೇ, ಅಜ್ಞಾನಿ ಅಲ್ಲವೇ ನೀ ಜೀವನೇ. ಸುಜ್ಞಾನಿಯಾದು ನರಿಯೋತ ಬೇರೆ ಸಾಕ್ಷಿಗನಾಗಿ, ಸಂಸ್ಕೃತಿ ದೂರಿ ಗಿಡ ಇನಿ ಬಳಲುವೆ, ಸಂಸ್ಕೃತಿ ದೂರಿ ಗಿಡ ಇನಿ ಬಳಲು. ಅಜ್ಞಾನಿ ಅಜ್ಞಾನಿ ಅಲ್ಲವೇನಿ ಜೀವನೇ, ಅಜ್ಞಾನಿ ಅಲ್ಲವೇನಿ ಜೀವನೆ. ಸುಜ್ಞಾನಿಯಾದು ನುಡಿಯುವರೆ ನಿಮ್ಮ, ಸುಜ್ಞಾನಿಯಾದು ಸುಜ್ಞಾನಿಯಾದು ನುಡಿಯುವರೆ, ಅಜ್ಞಾನಿ ಶಂಭುಲಿಂಗವೆಂದು ಚಿತ್ವಾದೇ ಅದು ಗುರು ಶಂಭು.